ಗ್ರಾಮಾಂತರಂಗ. ರೈತ ಬಾಂಧವರೇ, ತಮ್ಮೆಲ್ಲರಿಗೂ ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಬೀಜೋತ್ಪಾದನೆಯಲ್ಲಿ ತೊಡಗಿಕೊಂಡಿರುವ ಸುರೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬ ಯುವ ರೈತ ಸುರೇಶ್ ಚಿಲಕಮುಖಿ ಗ್ರಾಮದವರು, ಇವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕೆಲವು ತಾಲೂಕುಗಳಲ್ಲಿ ಬೀಜೋತ್ಪಾದನೆ ನಿರಂತರವಾಗಿ ನಡೀತಾ ಇರ್ತದೆ. ಅದು ಒಂದು ಲಾಭದಾಯಕವಾಗಿರ್ತಕ್ಕಂತಹ ಒಂದು ಕೃಷಿ ಉದ್ಯಮವಾಗಿ ಆ ಕೊಪ್ಪಳ ಜಿಲ್ಲೆಯ ಹಲವಾರು ತಾಲೂಕುಗಳಲ್ಲಿ ಇದು ನಿರಂತರವಾಗಿ ಸಾಗ್ತಾ ಇದೆ. ಅಂಥ ಒಂದು ಬೀಜೋತ್ಪಾದನೆಯ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಈ ಸುರೇಶ್ ಅವರು. ಸುರೇಶ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತೀನಿ. ನಮಸ್ತೆ ಸುರೇಶ್. ನಿಮಗೆ ಎಷ್ಟು ವರ್ಷ ವಯಸ್ಸು ಈಗ? 29. 29 ವರ್ಷ ವಯಸ್ಸು. ಮದುವೆಯಾಗಿದೆ? ಮದುವೆಯಾಗಿದೆ ಸರ್. ಯಾವ ವಯಸ್ಸಿಗೆ ಮದುವೆ ಆಯಿತು? 23ನೇ ವರ್ಷ. 23ನೇ ವರ್ಷಕ್ಕೆ ಮದುವೆ ಆಯಿತು. ಓದಿದ್ರಿ ಸುರೇಶ್ ನೀವು? ಓದಿದ್ದೀನಿ ಸರ್. ಏನು ಓದಿದ್ರಿ? ಅದು 10th ಮುಗಿದು PUC ಇನ್ಕಂಪ್ಲೀಟ್ ಆಗಿ ಸರ್. PUC ಇನ್ಕಂಪ್ಲೀಟ್ ಆಯಿತು. ಇನ್ಕಂಪ್ಲೀಟ್ ಸರ್. ನೀವಾಗೆ ಇನ್ಕಂಪ್ಲೀಟ್ ಮಾಡ್ಕೊಂಡ್ರ ಅಥವಾ ಜವಾಬ್ದಾರಿಗಳು ಜಾಸ್ತಿ ಆಗಿ ಏನೇನು ಜವಾಬ್ದಾರಿ ಬಿತ್ತು ಆಗ ನಿಮಗೆ? ಸರ್ ಅವರಿಗೆ ಊರ ಹುಷಾರಿಲ್ದಾಗ ಆಯ್ತು ಸರ್ ಅವಾಗ. ಹ್ಞೂ. ಅದ ಪ್ರಾಬ್ಲಮ್ ಸರ್. ಹಿರಿ ಮಗ ನೀವೇನಾ? ಇಲ್ಲ ಸರ್, ಎರಡನೇ ಮಗ ಸರ್. ಎರಡನೇ ಮಗ. ಇನ್ನೊಬ್ರು ಏನು ಮಾಡ್ತಾರೆ? ನಮ್ಗೆ ಅವರು ಒಕ್ಕಲ್ತನ ಮಾಡ್ತಾರೆ. ಅವರು ವ್ಯವಸಾಯ ಮಾಡ್ತಾರೆ. ಸರಿ, ಈಗ ನೀವು ವ್ಯವಸಾಯಕ್ಕೆ ಜವಾಬ್ದಾರಿ ಕಾರಣಕ್ಕಾಗಿ ಬಂದ್ರ, ಆಸಕ್ತಿಯಿಂದ ಬಂದ್ರ? ಇಲ್ಲ ಸರ್, ಜವಾಬ್ದಾರಿ ಅಂತ ಕಾರಣದಿಂದನೇ ಬಂದಿರ ಸರ್. ಆಲ್ಮೋಸ್ಟ್ ಅಲ್ಲಿ ಓದ್ಬೇಕು ಅನ್ನೋ ಆಸೆ ಇತ್ತು ಸರ್. ನಿಮಗೆ ಹಾಗೆ ಹೆಚ್ಚಾಗಿ ಕೃಷಿ ಬಗ್ಗೆ ಆಸಕ್ತಿ ಇರಲಿಲ್ಲ? ಇರಲಿಲ್ಲ ಸರ್. ಅಷ್ಟು ಇರಲಿಲ್ಲ. ಆಗ ಹೆಂಗ ಅನಿಸುತ್ತೆ ನಿಮಗೆ, ಏನೇನು ಇದು ನಿಭಾಯಿಸ್ತೀನಿ ಮಾಡ್ತೀನಿ ಅಂತ ಅನಿಸಿತ? ಹೇಗೆ ಕಷ್ಟಗಳು ಅನ್ಸತ್ ಸರ್ ಮೊದಲು ಯಾವಾಗಲೂ. ಹಾಂ. ಆಮೇಲೆ ನಂತರ ಎಲ್ಲ ಸರಿ ಹೋಗ್ತೇವೆ ಸರ್. ಆಗ ನೋಡಿ, ನೀವು ಓದೋದು ಬಿಟ್ಟು ಕೃಷಿ ತೊಡ್ಕೊಂಡ್ರಲ್ಲ, ನಿಮ್ಮ ಜೊತೆಗೆ ಯಾರ್ಯಾರು ಮಾರ್ಗದರ್ಶನ ಮಾಡ್ತಾ ಇದ್ರು? ತಂದೆ ತಾಯಿಗಳು ಸ್ಫೂರ್ತಿ ಇದೆ. ನಿಮ್ಮ ಅಣ್ಣವರು? ಹೌದಾ ಸರ್. ಅವರು ಅವರು ಕೃಷಿ ಮಾಡ್ತಾ ಇದ್ರು? ಕೃಷಿ ಸ್ವಲ್ಪ ಕಡಿಮೆ ಸರ್. ಅವ್ರು ಡ್ರೈವಿಂಗ್ ಮಾಡ್ತಾರೆ ಸರ್. ಡ್ರೈವರ್ ಕೆಲಸ ಮಾಡ್ತಾರೆ? ಎಲ್ಲೆಲ್ಲಿ ಹೋಗ್ತಾರೆ ಅವರು? ಏನು ಲಾರಿಗಳೆಲ್ಲ ಅಥವಾ ಯಾವುದಕ್ಕೆ? ಲಾರಿನೂ ಹೊಡಿತಾರೆ ಸರ್. ಟಾಟಾ ಸಿ ಟ್ರ್ಯಾಕ್ಟರ್ ಎಲ್ಲ ಹೊಡಿತಾರೆ. ಎಲ್ಲ ಹೊಡಿತಾರೆ. ನಿಮ್ಮ ವಾಹನಗಳಿದಾವ? ಇಲ್ಲ ಸರ್. ಇಲ್ಲ. ಟ್ರ್ಯಾಕ್ಟರ್ ಆಗಲಿ, ಟಾಟಾ ಎ ಸಿ ಆಗಲಿ, ಆಟೋ ಆಗಲಿ, ಇಲ್ಲ ಸರ್. ಇಲ್ಲ. ಬಟ್ ಇವರು ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ. ಕೃಷಿಯಲ್ಲಿ ತೊಡಕೊಂಡಿರೋದು ಕಡಿಮೆ? ಕಡಿಮೆ. ಹಾಗಾದರೆ ಕೃಷಿಯಲ್ಲಿ ಹೆಚ್ಚಾಗಿ ತೊಡಕೊಳ್ತಾ ಇರೋದು ನಿಮ್ಮ ತಂದೆಯವ್ರ ಜೊತೆಗೆ ನೀವೇ? ನಾವೇ ಸರ್. ಸರಿ, ಏನೇನು ಬೆಳೀತಾ ಇದ್ದೀರಿ ಸುರೇಶ್? ಸರ್ ಕಲ್ಲಂಗಡಿ ಬೆಳೀತಾ ಇದ್ದೀವಿ ಸರ್. ಆಮೇಲೆ ಚಿಲ್ಲಿ ಬೆಳಿತೀವಿ ಸರ್. ಟೊಮಾಟೋ ಸರ್. ಇದು ಬೀಜೋತ್ಪಾದನೆ ಇತ್ತೀಚೆಗೆ ಹೆಚ್ಚು ಚಾಲ್ತಿಗೆ ಬಂದಿದೆ. ಮೊದಲಿತ್ತ ನಿಮ್ಮಲ್ಲಿ? ಯಾವಾಗಲಿಂದ ಇದೆ ನಿಮ್ಮ ಬೀಜೋತ್ಪಾದನೆ? 30 ವರ್ಷದಿಂದ ಸ್ಟಾರ್ಟ್ ಆಗಿದೆ ಸರ್ ನಮ್ಮ ಏರಿಯಾದಲ್ಲಿ. ನಿಮ್ಮ ಏರಿಯಾದಲ್ಲಿ ನಿಮ್ಮ ಕುಟುಂಬ ಬೀಜೋತ್ಪಾದನೆಯಲ್ಲಿ ತೊಡಕೊಳ್ಳೋದಕ್ಕೆ ಶುರು ಮಾಡಿದ್ದೆ ಯಾವಾಗ? ನಾವು ಒಂದು 8-10 ವರ್ಷ ಆಯ್ತು ಸರ್. 8-10 ವರ್ಷ. 8-10 ವರ್ಷದ ಹಿಂದೆ ಬೀಜೋತ್ಪಾದನೆಗೆ ತೊಡಕೊಂಡಿದ್ದೀರಿ. ಯಾವ್ಯಾವ ತರಕಾರಿ ಅಥವಾ ಹಣ್ಣು ಬೀಜಗಳನ್ನು ಶುರು ಮಾಡಿದ್ರಿ? ಯಾವ್ಯಾವ್ದು? ಕಲ್ಲಂಗಡಿನ ಸ್ಟಾರ್ಟ್ ಮಾಡಿದ್ ಸರ್ ಮೊದಲಾಗಿ. ಮೊದಲಿಂದಲೂ ಕಲ್ಲಂಗಡಿ? 10 ವರ್ಷದ ಹಿಂದೆ ಬೀಜೋತ್ಪಾದನೆ ಇಲ್ಲದಂಥ ಸಂದರ್ಭದಲ್ಲಿ ನಿಮ್ಮ ಕೃಷಿ ಹೇಗಿತ್ತು? ನಿಮ್ಗೇನು ಅನಿಸ್ತಾ ಇತ್ತು? ಅವಾಗ ಏನು ಸರ್, ಅದು ಮೆಕ್ಕೆಜೋಳ ಶೇಂಗಾ ಕಡಲೆ ಈ ಥರ ಆಗ್ತಾ ಇದೆ ಸರ್. ಆಗ ಆ ಕೃಷಿಗೂ ಈ ಕೃಷಿಗೂ ನಿಮ್ಗೇನು ವ್ಯತ್ಯಾಸ ಏನು ಅನಿಸ್ತಾ ಇತ್ತು? ಸರ್ ಅದು ಅವಾಗ ರೇಟು ಕಡಿಮೆ ಇರೋದ್ರಿಂದ ಕೆಲಸ ಜಾಸ್ತಿ ಆಗ್ತಾವ ಅನ್ನೋಕ್ಕೋಸ್ಕರ ಈಗ ಈ ಥರ ಸೀಡ್ಸ್ ವರ್ಕ್ ಮಾಡ್ತಾ ಇದ್ವಿ ಸರ್. ಅಂದರೆ ನಿಮಗೆ ಬೀಜೋತ್ಪಾದನೆ ಲಾಭದಾಯಕ ಅಂತ ನಿಮ್ಗೆ ಅನಿಸಿತು? ಲಾಭದಾಯಕ ಅನಿಸ್ತದೆ ಸರ್. ಸರ್, ನೀವು ಶುರು ಮಾಡಿದಾಗ ಯಾವ್ಯಾವ ಬೆಳೆಗಳಲ್ಲಿ ಹೆಚ್ಚು ಲಾಭ ಇದೆ, ನಾನು ಹೆಚ್ಚು ಯಾವುದರಲ್ಲಿ ಗಮನ ಹರಿಸ್ಬೇಕು ಅಂತ ನಿಮ್ಗೇನು ಅನಿಸ್ತು? ಹೆಚ್ಚು ಅಂದರೆ ಸರ್ ಚಿಲ್ಲಿ ಒಳಗಿದೆ ಸರ್. ಕಲ್ಲಂಗಡಿಯಲ್ಲಿ ಕಡಿಮೆ ಸ್ವಲ್ಪ ಸರ್, ಬಂಡವಾಳನ ಕಡಿಮೆ ಸರ್, ಲಾಭನೂ ಕಡಿಮೆ. ಈಗ ಕಲ್ಲಂಗಡಿ ಬೀಜೋತ್ಪಾದನೆ ಮಾಡ್ತೀರಿ, ಮೆಣಸಿನಕಾಯಿ ಇದು ಮಾಡ್ತಾ ಇದ್ದೀರಿ, ಮತ್ತೆ ಕುಂಬಳ ಮಾಡ್ತಾ ಇದ್ದೀರಿ? ಕುಂಬಳ ಮಾಡ್ತಾ ಇದ್ದೀವಿ ಸರ್, ಟೊಮಾಟ ಮಾಡ್ತಾ ಇದ್ದೀವಿ ಸರ್. ಬೀಜೋತ್ಪಾದನೆ ಮಾಡುವ ಉದ್ದೇಶ ಏನು? ಭೂಮಿ ಏನೇನು ಕಾರಣ ನಿಮಗೆ? ಒಂದು ಲಾಭ. ಒಂದು ಲಾಭ ಸರ್. ಎರಡನೇದು ನೀರಾವರಿ ಸಮಸ್ಯೆನ ಬಗೆಹರಿಸ್ಕೊಳ್ಬೋದು. ಹಾ, ನೀರಾವರಿ ಸಮಸ್ಯೆನ ಬಗೆಹರಿಸ್ಕೊಳ್ಬೋದು ಸರ್. ಯಾಕಂದ್ರೆ ಸರ್ ಡ್ರಿಪ್ ಅಲ್ಲಿ ಹನಿ ನೀರಾವರಿ ಮಾಡ್ತಾ ಇದ್ದಾರೆ. ಹಂಗಾಗಿ ನೀರು ಉಳಿತಾಯ ಆಗ್ತದೆ ಸರ್ ಅಲ್ಲಿ. ಮತ್ತೆ ಏನು ಸರ್? ಈಗ ಬೀಜೋತ್ಪಾದನೆಗೆ ನೀವು ತೊಡ್ಕೊಳ್ಬೇಕಂದ್ರೆ ಯಾರಾದ ಒಂದು ಕಂಪ್ನಿಯವರು ನಿಮ್ಮ ಜೊತೆಗೆ ಒಪ್ಪಂದ ಆಗ್ಬೇಕು? ಕಂಪ್ನಿ ಕಡೆಯಿಂದ ಬಂದು ಸೀಟ್ ಕೊಟ್ಟು ಹೋಗ್ತಾರೆ ಸರ್. ಹೌದಾ? ಏನೇನು ಒಪ್ಪಂದಗಳಾಗಿರ್ತದೆ ಸರ್? ಕೆಜಿಗೆ ಇಂತಿಷ್ಟು ಅಂತೇಳಿ ಸರ್ ನಿಗದಿತ ಬೆಲೆ ಇರ್ತದೆ ಸರ್, ಅಷ್ಟಕ್ಕೆ ಮಾರಾಟ ಆಗ್ತದೆ. ಅದೇ ಬೆಲೆಗೆ ಖರೀದಿ ಮಾಡ್ತಾರೆ? ಅದೇ ಬೆಲೆಗೆ ಖರೀದಿ ಮಾಡ್ತಾರೆ ಸರ್. ಒಂದು ವೇಳೆ ಮಾರ್ಕೆಟಲ್ಲಿ ಜಾಸ್ತಿ ಬೆಲೆ ಇದ್ರೆ? ಇಲ್ಲ ಸರ್, ಅವರಿಗೆಲ್ಲ ಮಾರ್ಕೆಟಿಂಗ್ ಅವ್ರಿಗೆ ಬಿಟ್ಟಿದ್ದು ಸರ್, ನಮ್ಗೆ ಇಷ್ಟ ಅಂತೇಳಿ ಹೇಳ್ತಾರೆ ಸರ್. 4 ತಿಂಗಳು 5 ತಿಂಗಳು ಚೆಕ್ ಕೊಡ್ತಾರೆ ಸರ್. ಆಮೇಲೆ ಆಮೇಲೆ ಕೊಡ್ತಾರೆ? ಹಾಂ ಸರ್, ಅದು ಪ್ಯೂರಿಟಿ ಜರ್ಮಿಷನ್ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಕೊಡ್ತಾರೆ ಸರ್. ಹೌದಾ? ಹಾಂ ಸರ್. ಅಂದರೆ ನೀವು ಬೀಜೋತ್ಪಾದನೆ ಆಗಿ ಪಾಕೆಟ್ ಮಾಡಿ ಮಾರಾಟ ಮಾಡಿದ ಕೂಡಲೇ ಬರಲ್ಲ? ಇಲ್ಲ ಸರ್, ಅವ್ರು ಪಾಕೆಟ್ ಮಾಡಿ ಮಾರ್ಕೊಳ್ಳೋಣ ಸರ್. ನಾವು ಏನಿದ್ರು ಎಲ್ಲ ಕೊಟ್ಟು ಬಿಡೋದು ಸರ್. ಅವ್ರು ಕೊಟ್ಟು ಬಿಡ್ತೀರಿ? ಹಾಂ ಸರ್. ಅವನ್ನ ಅವರು ಪರೀಕ್ಷೆಗೆ ಒಳಪಡಿಸ್ತಾರೆ. ಹೌದು ಸರ್. ನಿಮಗೆ ಆ ಪರೀಕ್ಷೆಗೆ ಒಳಪಡಿಸಿದಾಗೆ ಅವರಿಂದ ನಿಮಗೇನಾದರೂ ಸಮಸ್ಯೆಗಳಾಗ್ತಾ ಇರ್ತದೆ, ಅಂದರೆ ಇಳುವರಿ ನಾವು ನಿರೀಕ್ಷೆ ಮಾಡಿದಾಗೆ ಬರ್ಬೋದು ಬರದೇ ಇರ್ಬೋದು, ಈ ಥರ ಸಮಸ್ಯೆಗಳಾಗ್ತವೆ ಹೇಗೆ? ಆಗ್ತವೆ ಸರ್, ಆಗ್ತವೆ ಸರ್, ಸಮಸ್ಯೆಗಳಾಗ್ತವೆ ಸರ್. ಈಗ ನೋಡಿ, ಬೀಜೋತ್ಪಾದನೆ ಲಾಭದಾಯಕ ಕೃಷಿ ಅಂತ ಹೇಳ್ತಾ ಇದ್ದಾರೆ. ಹಾಂ ಈಗ ಸರ್, ಕಲ್ಲಂಗಡಿ ಆಗಿರ್ಬೋದು, ಹಾಂ ಸರ್, ಮೆಣಸಿನಕಾಯಿ ಆಗಿರ್ಬೋದು, ಹಾಂ ಸರ್, ಮತ್ತು ಕುಂಬಳ ಆಗಿರ್ಬೋದು, ಹಾಂ ಸರ್, ಈಗ ನೀವು ಇದು ಲಾಭದಾಯಕ ಕೃಷಿ ಅಂತೇಳಿ ತೊಡಗಿಕೊಳ್ಳುವಾಗ ಹಾಂ ಸರ್. ನಿಮ್ಮ ಭೂಮಿ ಒಳಗಡೆಗೆ ಏನೇನು ಸಿದ್ಧತೆ ಮಾಡ್ಕೊಳ್ತೀರಿ ಆರಂಭದಲ್ಲಿ? ಆರಂಭದಲ್ಲಿ ಸರ್, ಈಗ ನೀವು ಬೀಜೋತ್ಪಾದನೆ ಮಾಡಬೇಕು ನಾವು ಅಂತಂದರೆ ಹಾಂ ಏನೇನು ಸರ್, ಮಾಡ್ತೀರಿ ಸ್ಟಾರ್ಟ್? ಒಳಗಡೆ ಬೆಡ್ ಹೊಡೆದು ಸರ್, ಗೊಬ್ಬರ ಹಾಕೊಂಡು ಸರ್, ಡ್ರಿಪ್ ಮೇಲ್ಬೆಳೆ ಬಿಟ್ಕೊಂಡು ಆಮೇಲೆ ಮಲ್ಚಿಂಗ್ ಸೀಟ್ ಹಾಕೊಂಡು ಸೀಡ್ ಸೋಯಿಂಗ್ ಮಾಡ್ತೀವಿ ಸರ್. ಈಗ ಅದಕ್ಕೆ ಬೇಕಾಗುವಂಥ ಗೊಬ್ಬರಗಳು? ಇದು DAP ಸರ್, 10-26 ಸರ್, ಮಿಕ್ಸರ್ 15 ಸರ್, ಈ ಥರ ಗೊಬ್ಬರ ಹಾಕೊಳ್ತೀವಿ ಸರ್, ಜಿಂಕ್ ಸಾವಯವ ಗೊಬ್ಬರಗಳ ಬಳಕೆ ಉಂಟಾ ಇದರಲ್ಲಿ? ಇಲ್ಲ ಸರ್, ಕಡಿಮೆ ಸರ್, ಕಡಿಮೆ. ಕಡಿಮೆ ಸರ್. ಈಗ ನಿರಂತರವಾಗಿ ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡ್ತಾ ಇರೋದ್ರಿಂದ ಹಾಂ ಸರ್, ನಿಮ್ಮ ಭೂಮಿಯ ಮೇಲೆ ಏನಾದರೂ ಪರಿಣಾಮಗಳಾಗ್ತದೆ? ಈಗೇನು ಆ ಥರ ಅನ್ಸಿಲ್ಲ ಸರ್, ಇನ್ನು ಮುಂದೆ ಏನಾಗ್ತದೆ ಅಂತ ಸರ್. ಅಲ್ಲ, ನಿಮಗೆ ಆ ಥರದ್ದೊಂದು ಆತಂಕ ಇದೆಯಾ? ಈ ಹಿಂದೆ ಬೀಜೋತ್ಪಾದನೆ ಮಾಡಿರೋರು ಹಾಂ ಸರ್, ಭೂಮಿ ಇಳುವರಿ ಅದರ ಸತ್ವ ಕಡಿಮೆ ಆಯಿತು ಅನ್ನುವಂಥ ಮಾತುಗಳು ಏನಾದರೂ ಕೇಳಿ ಬರ್ತವೆ ಹೇಗೆ? ಹೌದು, ಕೇಳಿ ಬರ್ತದೆ ಸರ್. ಆದಾಗ್ಯೂ ಸಹಿತ ನೀವು ಬೀಜೋತ್ಪಾದನೆಯಲ್ಲಿ ತೊಡ್ಕೊಳ್ತಾ ಇದ್ದೀರಿ, ಹಾಂ ಸರ್, ಲಾಭ ಹೆಚ್ಚು ಇದೆ ಅನ್ನೋ ಕಾರಣಕ್ಕಾಗಿ. ಹಾಂ ಸರ್, ಈಗ ಸಾಮಾನ್ಯವಾಗಿ ಕಲ್ಲಂಗಡಿ ಬೀಜೋತ್ಪಾದನೆ ಮಾಡಬೇಕಂತ ಇಟ್ಕೊಳ್ಳಿ. ಹಾಂ ಸರ್, ಈಗ ಒಂದು ಕಂಪ್ನಿಯವರು ನಿಮಗೆ ಬೀಜಗಳನ್ನು ತಂದುಕೊಡ್ತಾರೆ, ತಂದ್ಕೊಡ್ತೀವಿ ಸರ್. ಬೆಳಿತೀರಿ, ಹಾಂ ಸರ್, ಏನೇನು ಕೆಲಸಗಳಿರ್ತದೆ ಅಂತ? ಕೆಲಸಗಳ ಸರ್, ಬೀಜ ಸೋಯಿಂಗ್ ಮಾಡಿದ ತಕ್ಷಣ ಸರ್, ಅದು ಉಪ್ಪಿನ ಮೇಲೆ ಪಿಂಚಿಂಗ್ ಮಾಡೋದು ಅಂತ ಹೇಳ್ತದೆ ಸರ್, ಮೇನ್ ಶೂಟ್ ಕಟ್ ಮಾಡ್ತಾರೆ ಸರ್, ಆಮೇಲೆ ಹರಿ ಬರ್ತವೆ ಸರ್, ಅಷ್ಟು 2 ಹರಿ ಬಿಡಿಸ್ತಾರೆ ಸರ್ ಅವನು, ಅದಾದಮೇಲೆ ಮತ್ತೆ ಸೈಡ್ ಚಿಗುರು ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಪಾಲಿನೇಷನ್ ಬರ್ತದೆ ಸರ್, ಕ್ರಾಸಿಂಗ್ ಬರ್ತದೆ ಸರ್, ಪಾಲಿಶಿಂಗ್ ಪಾಲಿನೇಷನ್ ಸರ್. ಇದು ಸರ್ ಸಂತಾನೋತ್ಪತ್ತಿ ಕ್ರಿಯೆ ಮಾಡ್ಬೇಕು ಸರ್, ಗಂಡನ್ನ ತಗೊಂಡ್ಬಂದು ಹೆಣ್ಣಿಗೆ ಹೂವು ಮುಟ್ಟಿಸ್ಬೇಕು ಸರ್, ಪರಾಗಸ್ಪರ್ಶ ಕ್ರಿಯೆ ಪರಾಗಸ್ಪರ್ಶ ಕ್ರಿಯೆ ಸರ್. ಅದು ಕೃತಕವಾಗಿ ಮಾಡಬೇಕು. ಹೌದು ಸರ್, ಹೌದು ಸರ್, ಅದನ್ನು ಮಾಡುವಂಥವ್ರು ಯಾರು? ಲೇಬರ್ಗಳನ್ನ ಕರ್ಕೊಂಬಂದಿರ್ತೀವಿ ಸರ್ ಬೆಳಿಗ್ಗೆ. ಅವರಿಗೆಲ್ಲ ಅದಕ್ಕೆ ತರಬೇತಿ ಆಗಿರ್ತದೆ ಹೌದು ಸರ್, ಹೇಗೆ ಮಾಡಬೇಕು ಅಂತೇಳಿ. ಹೇಗೆ ಮಾಡ್ಬೇಕು ನಮ್ಗೆ ಗೊತ್ತು. ಸೊ ಹಾಗಾಗಿ ಬೀಜೋತ್ಪಾದನೆ ಚಟುವಟಿಕೆ ನಿರಂತರವಾಗಿ ನಿಮ್ಮಲ್ಲಿ ನಡೀತಾ ಇರೋದ್ರಿಂದ ಜನರಿಗೆ ಕೂಲಿ ಕೆಲಸ ಸಿಗುತ್ತೆ, ಹಾಂ ಸಿಗುತ್ತೆ ಸರ್, ಹೆಚ್ಚು ಸಿಗ್ತದೆ. ಹಾಂ ಆಯ್ತು ಸರ್. ಅವ್ರಿಗೆಲ್ಲ ಎಷ್ಟು ಕೂಲಿ ಕೊಡ್ತೀರ ನೀವು? ಅವು ಬೆಳಗ್ಗೆ ಫೋಟೋ ಕೊಡಕ್ಕೆ ಬಂದು ಹೋಯ್ತು ಅಂದ್ರೆ ಸರ್, 6 ಗಂಟೆಯಿಂದ ಬಂದು 8:30-9 ಹೋಗ್ಬಿಡ್ತಾರೆ ಸರ್, 50-60 ರೂಪಾಯಿ ಕೊಡ್ತಾರೆ ಸರ್. ಅವರಿಗೆ ಬೆಳಗ್ಗೆ? ಹಾಂ ಸರ್, ಒಬ್ಬರಿಗೆ? ಹಾಂ ಸರ್, 1 ವರೆ 2 ಗಂಟೆ ಇರ್ತಾರೆ ಸರ್ ಅಷ್ಟೇ ಸರ್. ಇದು ಎಷ್ಟು ದಿನ ನಡೀತಾ ಇರ್ತದೆ ನಿಮ್ಮ ಈ ಇದು ಕೆಲಸ? ಕಲ್ಲಂಗಡಿಯ ಬೆಳೆ ಅಂದ್ರೆ ಸರ್, 6 ರಿಂದ 8 ದಿನ 8 ದಿನದವರೆಗೂ ಇದು ನಿರಂತರವಾಗಿ ನಿರಂತರವಾಗಿ ಬೆಳಗಿನ ಜಾವ ಬೆಳಿಗ್ಗೆ. ಕೆಲಸ ಹಾಂ ಮಾಡ್ತಾ ಸರ್, ಇರ್ತಾರೆ. ಇದಾದ ನಂತರ ಏನೇನು ಪ್ರೊಸೆಸ್ಸು? ಮತ್ತೆ ಇದಾದ ನಂತರ ಸರ್, ಮತ್ತೆ ಮಗ್ಗ ಸುಲಿಯೋ ಸರ್, ಟೋಪನ್ ಹಾಕೋದು ಸರ್, ಕ್ಯಾಪ್ ಹಾಕೊಳ್ಳೋದು ಸರ್, ಆಮೇಲೆ ಪಾಕೆಟ್ ಬರ್ತದೆ, ಪಾಕೆಟ್ ಹಾಕೋದು ಸರ್, ಅದಕ್ಕೆ ಹಾಕೋದು. ಅದಕ್ಕೆ ಹಾಕೋದು ಸರ್. ಅದನ್ನೆಲ್ಲ ಯಾಕೆ ಹಾಕ್ತಾರೆ? ಅದು ಜೇನುಹುಳ ಬಂದು ಕುತ್ಕೊಂಡು ಮತ್ತೆ ಬೇರೆ ಅಕ್ಕಪಕ್ಕ ಏನಾರು ಇರ್ತಾನೆ ಸರ್, ಬಂದು ಅದಕ್ಕೆ ಜೇನುಹುಳ ಬಂದು ಕುತ್ಕೊಂಡ್ರೆ ಮತ್ತೆ ಅದು ಕೆಟ್ಟು ಹೋಗುತ್ತೆ ಸರ್, ಅದು ಮತ್ತೆ ಪಾಲಿನೇಷನ್ ಚೇಂಜಸ್ ಆಗುತ್ತೆ ಸರ್, ಅದು ಜೇನುಹುಳುಗಳಾಗ್ಲಿ ಬೇರೆ ಯಾವುದೇ ಪತಂಗಗಳು ಬಂದು ಕುಂದ್ರು ಕೂಡ ಕೂಡಬಾರ್ದು. ಹಾಂ ಸರ್, ಬೇರೆ ಯಾವುದೋ ಫೋಟೋ ಬಂದು ಅದಕ್ಕೆ ಕುತ್ಕೊಂಡ್ರೆ ಬೇರೆ ಪರಾಗ ರೇಣು ಹಾಂ ಸರ್ ಬೇರೆ ಕೂಡಬಾರ್ದು ಅನ್ನೋ ಕಾರಣಕ್ಕೆ ಹಾಕ್ತೀವಿ. ಆಗ್ತದೆ ಸರ್, ಸೊ ನೀವು ತಂದಿರತಕ್ಕಂಥ ಪರಾಗ ರೇಣುವನ್ನು ಕೃತಕವಾಗಿ ಜನರ ಕೈಯಿಂದ ಮಾಡಿಸ್ತಾ ಹೋಗ್ತೀರಿ, ಮಾಡಿಸ್ಬೇಕು, ಆ ನಂತರದಲ್ಲಿ ಅವನು ಪ್ಯಾಕ್ ಮಾಡಿಬಿಡ್ತಾರೆ, ಪ್ಯಾಕ್ ಮಾಡ್ತಾರೆ, ಅದು ನೀವು ಆಮೇಲೆ ಬೆಳೀತಾ ಹೋಗ್ತದೆ ಅದು. ಹಾಂ ಬೆಳೀತಾ ಹೋಗ್ತದೆ ಸರ್, ತಾನೇ 4-5 ದಿನ ಆದಮೇಲೆ ಪಾಕೆಟ್ ಹರಿದ್ಬಿಡ್ತದೆ ಸರ್, ಪೇಪರ್ ಹರಿದೋಗ್ತದೆ. ಆಗ್ತಿರ್ತಲ್ಲ ಸರ್, ಹರಿದೋಗ್ಬಿಡ್ತದೆ, ಹರಿದೋಗ್ಬಿಡ್ತದೆ. ಹರಿದೋಗ್ಬಿಡ್ತದೆ ಈಚ್ ಬಂದ ಮೇಲೆ ಹಾಂ ಕಾಯಿ ಸರ್, ಕಾಯಿ ಈಚೆ ಬಂದ ಕಾಯಿ ಮೂಡ್ತಿದ್ದಾಗೆ ಅದು ಹರಿದೋಗ್ಬಿಡ್ತದೆ ಹರಿದೋಗ್ಬಿಡ್ತದೆ ಸರ್. ಎಷ್ಟು ದಿನ ಬೇಕು ಇದು ನಿಮಗೆ? ಕ್ರಾಸಿಂಗ್ ಮಾಡಬೇಕಾದ್ರೆ 6 ರಿಂದ 8 ದಿನ ಅಲ್ಲ, ಅದಾದ ಮೇಲೆ ಹಾಂ ಸರ್, ಕಾಯಿ ಹಣ್ಣಾಗಿ ಅದನ್ನು ಬೀಜ ತೆಗೆಯುವ ಪ್ರಕ್ರಿಯೆಗೆ ಎಷ್ಟು ದಿನ ಟೈಮ್ ಬೇಕು? 40-45 ದಿನ ಸರ್, 45 ದಿನದಲ್ಲಿ ನಲವತ್ತರಿಂದ ಬರ್ತದೆ. 45 ದಿನ ಬೇಕು ಸರ್. ಈಗ ನಿಮ್ಮ ಕಲ್ಲಂಗಡಿ ಹಣ್ಣಾಯ್ತು ಎಲ್ಲ ಆಯಿತು, ಅವಾಗ ನೀವು ಮುಂದೆ ಏನು ಕೆಲಸ ಇರ್ತದೆ? ಸರ್ ಅದಾದಮೇಲೆ ಕ್ರಾಸಿಂಗ್ ಮುಗಿದ ತಕ್ಷಣ ಸರ್, ಅದು ಕುಡಿ ಕಟ್ ಮಾಡ್ತೀವಿ ಸರ್, ಮುಂದೆ ಕುಡಿ ಕಟ್ ಮಾಡಿಬಿಟ್ಟು ಹೊಳೆಸಿಟ್ಟಿವಿ ಸರ್, ಗೊಬ್ಬರ ಬಿಡ್ಬೇಕು ಸರ್, ಅದಕ್ಕೆ ಮತ್ತೆ ಬೀಜ ಬೆಳೆ ಅಂತ ಗೊಬ್ಬರ ಬಿಡೋದು ಸರ್, ಔಷಧಿ ಸ್ಪ್ರೇ ಮಾಡೋದು ಸರ್, ರೋಗ ಬರಲಾರಂತ ಕಾಪು. ಈಗ ನೀವು ಕಲ್ಲಂಗಡಿ ಬೀಜದ ಉತ್ಪಾದನೆ ಮಾಡ್ತೀರಲ್ಲ, ಅದ ಸರ್, 1 ಎಕರೆಯಲ್ಲಿ ಮಾಡ್ತೀರಾ? ಹಾಂ ಸರ್, 1 ಎಕರೆ 2 ಎಕರೆ ಸರ್, 1 ಎಕರೆಗೆಲ್ಲ ಎಷ್ಟು ಖರ್ಚು ಬರ್ತದೆ? 1 ಎಕರೆಗೆಲ್ಲ 30-35 ಸಾವಿರ ರೂಪಾಯಿ ಬರ್ತದೆ ಸರ್, ಟೋಟಲ್ ಆಗಿ ಎಲ್ಲ A to Z ಖರ್ಚು. ಎಷ್ಟು KG ಬೀಜ ಸಿಗ್ತದೆ ನಿಮಗೆ? ಸರ್ ಅದು ಒಂದೊಂದು ಸರ್ ಹೆಚ್ಚಿನ ಬರ್ತದೆ ಸರ್, ಕಡಿಮೆ ಅಲ್ಲ, ಬರ್ತದೆ ಸರ್, ಅಂದಾಜು ಒಂದು ಎಷ್ಟು ಸಿಗ ಅಂದಾಜು 30-35 ಕೆಜಿ ವರೆಗೂ ಬರ್ಬೋದು ಸರ್ ಬೀಜ ಸಿಗ್ತದೆ? ಹಾಂ ಸರ್. ಏನು ರೇಟಿಗೆ ಇರ್ತದೆ ಸರ್? ಸರ್ 2,000 ಆಗ್ತದೆ ಸರ್, ವೆರೈಟಿ ಪ್ರಕಾರ ಇರ್ತದೆ ಸರ್, ಜಾತಿ ಯಾವ್ಯಾವ ಜಾತಿ ಹೆಂಗೆ ಇರ್ತದೆ ಸರ್, ಅದ್ರ ಮೇಲೆ ರೇಟ್ ಆಧಾರ ಅಲ್ಲ, ಮಾಡಿ. ಈಗ ನೀವು ಕಲ್ಲಂಗಡಿ ಬೆಳೆದ್ರಿಂದ ಒಂದೇ ಜಾತಿದು ಒಂದೇ ರೀತಿ ಇರ್ತದೆ, ಇಲ್ಲ ಸರ್, ನಾನು ಅದ್ರಾಗೂ ಬೇರೆ ಅದಾದ್ಮೇಲೆ ಬೇರೆ ಇರ್ತದೆ? ಬೇರೆ ಬೇರೆ ಇರೋದು ಸರ್. ಏನಾಗ್ತದೆ ಬೇರೆ ಬೇರೆ ಅಂದ್ರೆ ಹೆಂಗೆ ಅದು, ಯಾವ ರೀತಿ ವಿಭಾಗ ಮಾಡ್ತೀವಿ ಸರ್? ಅದು ದೊಡ್ಡ ಬೀಜ ಅಂತ ಇರ್ತದೆ ಸರ್, ಸಣ್ಣ ಬೀಜ ಅಂತ ಇರ್ತದೆ ಸರ್, ಬೇಣೆ ಬೀಜ ಅಂತ ಇರ್ತದೆ ಸರ್. ಅವನ್ನೆಲ್ಲವನ್ನು ಬೇರೆ ಮಾಡ್ಕೊಡ್ತೀರಿ? ಇಲ್ಲ ಸರ್, ಒಂದು ಹೊಲದಲ್ಲಿ ಯಾವ್ದು ವೆರೈಟಿ ಹಾಕ್ತೀವಿ ಅಂದ್ರೆ ಅದು ವೆರೈಟಿಗೆ ಒಂದು ರೇಟ್ ಇರ್ತದೆ ಸರ್, ಅದು ಒಂದು ರೇಟ್ ಇರ್ತದೆ. 2000 2200 ತನಕ ಇರುತ್ತೆ ಸರ್ ಈಗ ಕೆಜಿ ನೀವು ಕೆಜಿ. ಕಲ್ಲಂಗಡಿ ಬೀಜ ಮಾಡ್ತೀರಂದಾಗೆ ಹಾಂ ಸರ್ ಒಂದೇ ವೆರೈಟಿ ತಾನೇ ಅದು? ಹಾಂ ಒಂದೇ ವೆರೈಟಿ ಸರ್, ಹೊಲ್ದಲ್ಲಿ ಹಾಕಿರೋದು ಒಂದೇ ವೆರೈಟಿ ಹಾಕಿ ಮತ್ತೆ ಅದು ಒಂದೇ ಬೆಲೆ ಒಂದೇ ಸಿಗಬೇಕಲ್ವಾ? ಬೆಲೆ ಸಿಗ್ತದೆ ಸರ್. ಅದನ್ನೇ ನಾನು ಹಾಂ ಕೇಳ್ತಿರೋದು, ಸರ್ ಒಂದೇ ಬೆಲೆ ಅಂದರೆ ಏನು ಸಿಗ್ತದೆ, ಎಷ್ಟು ಸಿಗ್ತದೆ 2000 2200 ರೂಪಾಯಿ ಸಿಗ್ತದೆ ಸರ್ ಒಂದು ನಿಮ್ಗೆ ಕೆಜಿ. ಇದಕ್ಕೆ ಒಂದು 35 ಕೆಜಿ ಆಯ್ತು ಆಯ್ತು. ಬೀಜ ಇದಾಗ್ತದೆ ಹಾಂ ಸರ್ ಅಂತಕ್ಕಂಥದ್ದು. ಹಾಗಾದರೆ ಒಂದು ಒಂದು ಎಕರೆಗೆ ನೀವು ಒಂದು 60ರಿಂದ 70 ಸಾವಿರ ದುಡಿತೀರಿ, ಹಾಂ 60ರಿಂದ 70 ಸಾವಿರ. ಅಷ್ಟೇನಾ? ಹಾಂ ಸರ್ ಅಷ್ಟೇ ಸರ್. ಈಗ 45 ದಿನದಲ್ಲಿ ಇಷ್ಟು ಸಿಕ್ಬಿಡ್ತದೆ ನಿಮಗೆ, 45 ದಿನ. ಹಾಂ ಸರ್. 45 ದಿನದಲ್ಲಿ ಹಾಂ ಸರ್. ಹಣ ಇಷ್ಟು ಸಿಗುತ್ತೆ ಹಾಂ ಸರ್. ಅಂದರೆ ನಿಮ್ಗೆ ಹಣ ಬರೋದು ತಡವಾಗಿರ್ಬೋದು, ತಡವಾಗಿ. ಹಣ ಬರೋದು ತಡವಾಗಿರ್ಬೋದು, ಹಾಂ ಸರ್. ಆದರೆ ಇದೆಲ್ಲದೂ ಸಹಿತ ಒಂದೂವರೆ ತಿಂಗಳಿನ ಟೋಟಲಾಗಿ 3 ತಿಂಗಳು ಮೂರು ಬೇಕು ಸರ್, ತಿಂಗಳು ಬೇಕಾ? 3 ತಿಂಗಳು ಬೇಕು ಸರ್. ಇದೆಲ್ಲ ಬೀಜ ಸೋಯಿಂಗ್ ಆದಲ್ಲಿಂದ ಸರ್, ಬೀಜ ಉರಿಸಿದಲ್ಲಿಂದ ಹಿಡಿದು ಸರ್ ಹಾರ್ವೆಸ್ಟಿಂಗ್ ಅದು ಹರಿಲಿವರೆಗೆ ಸರ್ ನಾವು 3 ತಿಂಗಳು ಬೇಕು ಸರ್ ಮೂರು ಮಿನಿಮಮ್. ತಿಂಗಳಲ್ಲಿ ಬೇಕದು. ಹಾಂ ಸರ್. ಸೊ 3 ತಿಂಗಳು ಅವಧಿಯಲ್ಲಿ ಸುಮಾರು ಇಷ್ಟು ದುಡಿತೀರಿ ಹಾಂ ನೀವು, ಅಷ್ಟು ಸರ್. ಒಂದು 30 35 ಸಾವಿರ ರೂಪಾಯಿ ಖರ್ಚಾಗ್ತದೆ, ಹಾಂ ಸರ್. ಒಂದು 30 35 ಸಾವಿರ ಉಳಿತದೆ, ಹಾಂ ಅಷ್ಟೇ ಸರ್. ಆಳು ಕಾಳು ಎಲ್ಲ ಕೊಟ್ಟು ಇಷ್ಟು ಉಳಿತದೆ. ಅಷ್ಟು ಉಳಿತೈತೆ ಸರ್ ಅಷ್ಟು. ಮತ್ತೆ ಇದು ಮುಗಿತಿದ್ದಂಗೆ ಬೇರೆ ಬೇರೆ ಬೇಕಾಗ್ತೈತೆ ಸರ್. ಓಹೋ, ಮೆಣಸಿನಕಾಯಿ ಇದು ಪ್ರೊಸೆಸ್ ಹೇಗೆ? ಮೆಣಸಿನಕಾಯಿ ಸರ್ ಪ್ರೊಸೆಸ್ ಅದು ಈ ಕೊಟ್ಟಿದ್ದಾರೆ ಸರ್, ಕೊಟ್ಟಿದ್ದಾರೆ ಸರ್ ಕಲ್ಲಂಗಡಿ ಆದ ನಂತರ ನಾವೇ ಕೊಟ್ಟಿದ್ದೆ ಈಗ ಸರ್. ಕೊಟ್ಟಿದ್ದಾರೆ, ಹಾಂ ಸರ್. ಈಗ ನೀವು ಒಪ್ಪಂದ ಆಗಿದೆಯಾ? ಹಾಂ ಸರ್. ಅದು ಎಲ್ಲ ಎಷ್ಟು ದಿನ ಹಿಡಿತದೆ ಅದೆಲ್ಲ? ಅದು ಸರ್ ಕ್ರಾಸಿಂಗ್ 25 30 ದಿನ ಮಾಡ್ಬೇಕು ಸರ್, ಅದು 30 ದಿನದವರೆಗೂ ಕ್ರಾಸಿಂಗ್ ಆಗ್ತದೆ. ಕ್ರಾಸಿಂಗ್ ಆಗ್ತದೆ ಸರ್. ಅದು ನಿಮಗೆ ಅದು ಕಟಾವಿಗೆ ಬರೋದು? ಕಟಾವಿಗೆ ಬರೋದು ಸರ್ ಮುಗಿದ ಮೇಲೆ ಒಂದು 1.5 ತಿಂಗಳ ಗಣ್ಣರ್ಕ ಅಂತ ಬರೋದು ಸರ್, ಆಮೇಲೆ ಹಣ್ಣರಿತ ಬರ್ತದೆ. ಗಣ್ಣರ್ಕ ಬರುತ್ತೆ ಸರ್. ಈ ಬೀಜದ ಆಯ್ಕೆಯಲ್ಲಿ ಹಾಂ ಸರ್. ಏನೇನು ಗಮನಿಸ್ತೀರಿ ನೀವು ಅಂತ? ಈಗ ಸಾಮಾನ್ಯವಾಗಿ ಬೀಜಗಳು ಕೆಲವು ಟೊಳ್ಳಾಗಿರ್ಬೋದು, ಕೆಲವು ಕ್ವಾಲಿಟಿ ಸರಿ ಇಲ್ಲದೆ ಇರ್ಬೋದು, ಹಾಂ ಸರ್. ಇನ್ನೇನೋ ಆಗಿರ್ಬೋದು, ಅವನ್ನೆಲ್ಲ ನೋಡೋದಕ್ಕೆ ಹಾಂ ಸರ್ ಏನು ಮಾಡ್ತೀರಾ ನೀವೆಲ್ಲ? ಅವುಗಳೆಲ್ಲ ಔಷಧಿ ಸ್ಪ್ರೇ ಮಾಡ್ಕೋಬೇಕು ಸರ್ ನೋಡಿಕೊಂಡು. ಅಲ್ಲಲ್ಲ, ಹಾಂ ಸರ್. ಬೀಜ ಆಯ್ಕೆ ಮಾಡಿ, ಈಗ ಹಾಂ ಹಾಂ ಸರ್. ಅವರು ಒಳ್ಳೆ ಗುಣಮಟ್ಟದ ಬೀಜ ಮಾತ್ರ ತೊಗೊಳ್ತಾರೆ, ಹೌದು ಸರ್, ಹೌದು ಸರ್. ಅದನ್ನ ಆರಿಸೋ ಕೆಲಸ ಎಲ್ಲ ಮಾಡಬೇಕಲ್ವ ನೀವು? ಆರಿಸೋ ಕೆಲಸ ಮಾಡ್ಬೇಕು ಸರ್. ಅದು ಹೇಗೆ, ನಿಮ್ಮ ಕುಟುಂಬದವ್ರು ಅಷ್ಟೇ ಮಾಡ್ತಿರೋ ಹಾಂ ಅಥವಾ ಇಲ್ಲ ಸರ್. ಆಳುಗಳಿಗೆ ಕೊಡ್ತೀರ? ಜಾಸ್ತಿ ಇತ್ತಂದ್ರೆ ಲೇಬರ್ಗಳನ್ನ ಹಚ್ಕೊಂಡು ಮಾಡ್ತೀವಿ ಸರ್, ಆಳ ಹಚ್ಚಿ ಕೆಲಸ ಮಾಡೋದು ಸರ್. ಹಾಂ ಹಾಂ ಹಾಂ ಸರ್. ಅದಕ್ಕೆಲ್ಲದು ಖರ್ಚಾಗ್ತದೆ, ಖರ್ಚಾಗ್ತದೆ ಸರ್. ಸರಿ, ಈಗ ಸುರೇಶ್ ಹಾಂ ಸರ್. ನೀವು PUC ಡಿಸ್ಕಂಟಿನ್ಯೂ ಆಗಿದೆ, ಹಾಂ ಹೌದು ಸರ್. ವಿದ್ಯಾವಂತರು, ಹಾಂ ಸರ್. ಕೃಷಿಯಲ್ಲಿ ಹೌದು ಸರ್. ನಿಮಗೆ ಖುಷಿ ಅನಿಸ್ತಾ ಇದೆಯಾ? ಖುಷಿ ಅನಿಸ್ತದೆ ಸರ್. ಖುಷಿ ಇದೆ ಅನಿಸ್ತದೆ. ಹಾಂ ಸರ್. ನನ್ನ ಕುಟುಂಬ ನಾನು ಚೆನ್ನಾಗಿ ನೋಡ್ಕೊಳ್ಬಲ್ಲೆ, ಹೌದು ಸರ್. ಲಾಭದಾಯಕವಾಗಿರ್ತಕ್ಕಂಥ ಒಂದು ಹುದ್ದೆಯಲ್ಲಿ ಇದ್ದೀನಿ ಹೌದು ಅಂತ ಅನಿಸ್ತಿದೆಯಾ ನಿಮಗೆ? ಅನಿಸಿದೆ ಸರ್, ಅನಿಸಿದೆ. ಸಾಲ ಸೋಲ ಇಲ್ಲದೆ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅನಿಸಿದೆಯಾ? ಸಾಧ್ಯ ಆಯ್ತು ಸರ್. ಈಗ ಹೇಗಿದೆ ನಿಮಗೆ ಹಣಕಾಸಿನ ವ್ಯವಸ್ಥೆ? ಇದೆ ಸರ್. ಇನ್ನೂ ರೈತರು ಸಾಲದ ಬಾಧೆಯಲ್ಲಿ ಇದ್ದೀರಾ ಹೇಗೆ ಅಂತ? ಸ್ವಲ್ಪ ಸಾಲ ಇದೆ ಸರ್. ಸಾಲ ಇದೆ. ಹ್ಞೂ. ಏನಾರ ಕೆಲಸ ಕಾರ್ಯಗಳಿಗೆ ಮತ್ತೆ ದುಡ್ಡು ಖರ್ಚು ಮಾಡಿರ್ತೇನೆ ಸರ್, ಹಂಗೆ ಸಾಲ ಆಗ್ತಿರ್ತದೆ ಸರ್, ಒಂದು ಲಾಭ ಆಗ್ತಿರ್ತದೆ. ಇದಲ್ಲದೆ ಬೇರೆ ಏನೇನು ಬೆಳಿತೀರಿ ಸುರೇಶ್ ನೀವು? ಇದೆಲ್ಲ ಬೇರೆ ಇದು ಸರ್. ಸೀಡ್ಸ್? ಓಕೆ, ಓಕೆ ಸರ್. ಒಂದು 3 ಬೆಳೆಗಳ ಸೀಡ್ಸನ್ನು ಮಾಡ್ತಾ ಇರ್ತೀರಿ, ಹಾಂ ಸರ್. ನಿಮಗೆ ಕಂಪ್ನಿಗೆ ಒಂದು ಒಪ್ಪಂದ ಆಗಿರ್ತದೆ, ಹಾಂ ಸರ್. ಬಂದ ಮೇಲೆ ಅದನ್ನೆಲ್ಲ ಕೊಡ್ತೀರಿ, ಹಾಂ ಅದ್ರ ಸರ್. ಬರೋ ಲಾಭ ಬರ್ತಾ ಇರ್ತದೆ. ಮನೆಗೆ ಊಟಕ್ಕೆ ಬೇಕಾಗುವಂಥ ಬೆಳೆಗಳೆಲ್ಲ ಬೇಕಲ್ವಾ? ಏನೇನು ಬೆಳಿತೀರಿ ಸರ್? ಅದ ಮೆಕ್ಕೆಜೋಳ ಕಡಲೆ ಅಷ್ಟೇ ಆಗ್ತದೆ ಸರ್. ಮೆಕ್ಕೆಜೋಳ ಅದು ವ್ಯಾಪಾರಿ ಬೆಳೆ, ಹಾಂ ಸರ್. ಆದರೆ ನಿಮಗೆ ಮನೆಗೆ ಬೇಕಾಗುವಂಥ ಧಾನ್ಯಗಳು ಬೆಳೆಗಳು ಏನು? ಕಡಿಮೆ ಆಗ್ತೀವಿ ಸರ್, ಆಗ್ತೀವಿ ಸರ್. ಕಡಿಮೆ ಏನೇನು ಹಾಕ್ತೀರಿ? ಉಳ್ಕೆದೆಲ್ಲ ಖರೀದಿ ಮಾಡ್ತೀವಿ ಸರ್. ಎಲ್ಲ ಖರೀದಿ ಮಾಡ್ತೀರಿ? ಖರೀದಿ ಮಾಡ್ತೀವಿ ಸರ್. ಸೊ ಜೋಳ ಬೆಳೆಯಲ್ಲ ನೀವು? ಜೋಳ ಬೆಳೆಯಲ್ಲ. ಜೋಳ ಖರೀದಿ ಮಾಡ್ತೀರಿ? ಹಾಂ. ತರಕಾರಿ ಬೆಳೆಯಲ್ಲ? ಇಲ್ಲ ಸರ್. ಅದೇನು ಬೆಳೆಯಲ್ಲ? ತರಕಾರಿ ನೀವು ಖರೀದಿ? ತರಕಾರಿ ಬೆಳಿತೀವಿ, ಒಮ್ಮೆ ಇಲ್ಲ ಸರ್, ಹಂಗೆ ಹಿಂಗೆ ಕೊಡಿ ಸರ್. ಸೊ ಮೆಕ್ಕೆಜೋಳ ಅಲ್ಲಿ ಸಹಿತ ವಾಣಿಜ್ಯ ಬೆಳೆಯನ್ನೇ ಬೆಳಿತೀರಿ? ಬೆಳಿತೀವಿ ಸರ್. ಶೇಂಗಾ ಕಮರ್ಷಿಯಲ್ ಕ್ರಾಪು ಹಾಂ ಅದನ್ನು ಸರ್. ಬೆಳಿತೀರಿ, ಹಾಂ ನಿಮ್ಗೆ ಸರ್. ತಕ್ಕ ಮಟ್ಟಿಗೆ ಏನು ಬೇಕೋ ಅದನ್ನ ಉಳಿಸ್ಕೊಳ್ಬೋದು. ಶೇಂಗಾ ಎಷ್ಟು ಇಳುವರಿ ಬರ್ತದೆ ನಿಮ್ಮ ಭೂಮಿಯಲ್ಲೆಲ್ಲ? ಎಕರೆಗೆಲ್ಲ ಸರ್ 20 25. ಯಾವ ತಳಿ ಇದು ಬೆಳೆಯೋದು ಇಲ್ಲಿ? ಇದು ಸರ್ ಜವಾರಿ ತಳಿ ಸರ್. ಜವಾರಿ. ಈಗ ನೀವು ಬೆಳೀತಾ ಇರತಕ್ಕಂಥ ಯುವಕರು, ಕೃಷಿ ಬಗ್ಗೆ ಆಸಕ್ತಿ, ನಾನು ಇನ್ನೂ ಏನೋ ಕಲಿಬೇಕು, ಇನ್ನೆಲ್ಲೋ ತರಬೇತಿ ಸಿಗ್ತದೇನೋ, ಅಥವಾ ನಮಗಾಗಿನೇ ಯಾವುದಾದ್ರೂ ಸರ್ಕಾರದಲ್ಲಿ ಇಲಾಖೆಗಳಿದಾವ, ಈ ಥರದ ಹುಡುಕಾಟ ಇದೆಯಾ ನಿಮಗೆ? ಇದೆ ಸರ್. ಎಲ್ಲೆಲ್ಲಿ ಹೋಗ್ತೀರಿ? ಇಲ್ಲ ಸರ್, ಒಂದ್ಸಲ ಧಾರವಾಡಕ್ಕೆ ಹೋಗಿದ್ವಿ ಸರ್. ಎಲ್ಲಿ ಹೋಗಿದ್ರಿ? ಯಾವಾಗ? ಈ ಒಂದು 4 5 ವರ್ಷದಿಂದ. 4 5 ವರ್ಷದಿಂದೆ? ಅದಾದ್ಮೇಲೆ ಮತ್ತೆ ಎಲ್ಲಾದರೂ ಹೋಗ್ತಾ ಇದ್ರೆ ನೀವು? ಇಲ್ಲ ಸರ್. ಈಗ ನೋಡಿ, ನಿಮಗೆ ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕಿನಲ್ಲಿ ಕೃಷಿ ಶಿಕ್ಷಣ ವಿಸ್ತರಣಾ ಕೇಂದ್ರಗಳಿದ್ದಾವೆ, ಗಂಗಾವತಿಗೆ ಹೋದರೆ ಕೃಷಿ ಮಹಾವಿದ್ಯಾಲಯ ಇದೆ, ರೈತ ಸಂಪರ್ಕ ಇರ್ತವೆ, ತೋಟಗಾರಿಕೆ ಇಲಾಖೆ ಇರ್ತದೆ, ಅಲ್ಲೆಲ್ಲ ಏನಾದರೂ ನಿಮಗೆ ಫೀಡ್ಬ್ಯಾಕ್ ಸಿಗ್ತಾ ಇದೆಯಾ? ನೀವು ಹೋಗಿ ಏನಾದರೂ ತಿಳ್ಕೊಳ್ಳುವಂಥ ಕೆಲಸ ಮಾಡ್ತೀರಾ ಹೇಗೆ? ಇಲ್ಲ ಸರ್, ಹೋಗಿಲ್ಲ ಸರ್, ಹೋಗ್ಬೇಕು ಸರ್. ಕೃಷಿಯಲ್ಲಿ ಸಾವಯವ ಗೊಬ್ಬರಗಳ ಬಳಕೆ ಹಾಂ ಸರ್ ಇತ್ತೀಚೆಗೆ ಹೆಚ್ಚು ಚರ್ಚೆಗೆ ಬರ್ತಾ ಇದೆ. ಹೌದು ಸರ್. ನೀವು ಇದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ರಾ? ಯೋಚನೆ ಮಾಡಿಲ್ಲ ಸರ್. ಒಳ್ಳೆಯದು ಸುರೇಶ್, ನಮ್ಮ ಇವತ್ತಿನ ಕಿಸಾನ್ವಾಣಿ ಗ್ರಾಮಾಂತರಂಗದಲ್ಲಿ ತಾವು ಭಾಗವಹಿಸಿದಿರಿ, ತಮ್ಮ ಕೃಷಿಯ ಅದರಲ್ಲೂ ವಿಶೇಷವಾಗಿ ಬೀಜೋತ್ಪಾದನೆಯಲ್ಲಿ ತೊಡ್ಕೊಂಡಿದ್ದೀರಿ, ಅದು ಒಂದು ಲಾಭದಾಯಕ ಅಂತ ಅನಿಸಿದೆ ಅನ್ನುವಂಥ ಮಾತನ್ನು ಹೇಳಿದಿರಿ. ಮತ್ತು ಇನ್ನೂ ಹೆಚ್ಚು ಹೆಚ್ಚು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ, ನೀವು ಇಂದು ಇನ್ನಷ್ಟು ಕೃಷಿಯಲ್ಲಿ ಸುಧಾರಣೆ ತಗೊಂಡು ಬರಬೇಕು, ಜೊತೆಗೆ ಭೂಮಿಯ ಸತ್ವವನ್ನು ಉಳಿಸ್ಕೊಳ್ಬೇಕಲ್ವ, ಹೌದು ಸರ್, ಮುಂದಿನ ಪೀಳಿಗೆಗೆ, ಮುಂದೆ ನಮ್ಮ ನಂತರದಲ್ಲೂ ಸಹಿತ ಭೂಮಿ ಚೆನ್ನಾಗಿರಬೇಕು ಅನ್ನೋದಾದರೆ ಆದಷ್ಟು ಸಾವಯವ ಕೃಷಿಗೆ ಅಥವಾ ಸಾವಯವ ಪದಾರ್ಥಗಳ ಬಳಕೆಯ ಪ್ರಮಾಣವಾದರೂ ಸ್ವಲ್ಪ ನಾವು ಹೆಚ್ಚಳ ಮಾಡಿಕೊಳ್ಬೇಕು, ಆಗ ಮಾತ್ರ ಭೂಮಿ ಉಳಿಲಿಕ್ಕೆ ಸಾಧ್ಯವಾಗ್ತದೆ. ಒಳ್ಳೆಯದು. ಇದರ ಈ ನಿಟ್ಟಿನಲ್ಲಿ ನೀವು ತೊಡಕೊಳ್ತಿರತಕ್ಕಂಥ ಭಾವನೆಯೊಂದಿಗೆ ನಮ್ಮ ಈ ಸಂದರ್ಶನ ಮುಗಿಸೋಣ. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕೃಷಿ ಬೀಜೋತ್ಪಾದನೆಯಲ್ಲಿ ತೊಡಗಿಕೊಂಡಿರುವ ಸುರೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸೋಮೇಶ್ ಎಂ ಉಪ್ಪಾರ್. ಈಗ ಕೇಳೋಣ ಕೆಲವು ಕೃಷಿ ಗೀತೆಗಳನ್ನು. ರೈತರಿಗೆ ಸಲಹೆ: ಗ್ರಾಮೀಣ ಭಾಗದ ನೀಲಿ ಸುಂದರಿ ನೇರಳೆ ಹಣ್ಣು ರುಚಿಯಲ್ಲಿ ಸ್ವಲ್ಪ ಸಿಹಿ ಹಾಗೂ ಹುಳಿಯಾಗಿದ್ದು, ವರ್ಷಕ್ಕೊಮ್ಮೆ ಸಿಗುವ ನೇರಳೆ ಹಣ್ಣಿನಲ್ಲಿ ಅನೇಕ ಔಷಧೀಯ ಗುಣಗಳಿವೆ ಹಾಗೂ ವಿವಿಧ ರೀತಿಯ ವಿಟಮಿನ್ಗಳು, ಖನಿಜಾಂಶಗಳು, ಪೋಷಕಾಂಶಗಳು ಕೂಡ ಹೊಂದಿದೆ. ಈ ಮರದ ಹಣ್ಣು ಮಾತ್ರವಲ್ಲ, ಬೀಜ, ಎಲೆ, ತೊಗಟೆ, ಕಾಯಿ ಕೂಡ ಉಪಯುಕ್ತ. ನೇರಳೆ ಹಣ್ಣನ್ನು ಹಾಗೆಯೇ ತಿನ್ನಬಹುದು ಹಾಗೂ ಇತರ ತಿನಿಸುಗಳ ರೂಪದಲ್ಲೂ ಕೂಡ ಸೇವಿಸಬಹುದು. ನೇರಳೆಯು ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಿಸುತ್ತೆ. ಈ ಹಣ್ಣಿನಲ್ಲಿರುವಂಥ ಆಂಟಿಆಕ್ಸಿಡೆಂಟ್ ದೇಹದ ಪ್ರತಿರೋಧಕ ಹಾಗೂ ಕ್ಯಾನ್ಸರ್ ವಿರೋಧಿ ಗುಣ ಹೆಚ್ಚಿಸುವಲ್ಲಿ ಸಹಾಯಕಾರಿಯಾಗಿದೆ ಮತ್ತು ಇದರಲ್ಲಿರುವ ಕಬ್ಬಿಣಾಂಶವು ಋತುಚಕ್ರದ ವೇಳೆ ಮಹಿಳೆಯರಲ್ಲಿ ರಕ್ತಸ್ರಾವದಿಂದ ಆಗಿರುವ ರಕ್ತದ ಹಾನಿಯನ್ನು ಸರಿದೂಗಿಸುವುದು. ಇದರಲ್ಲಿ ಇರುವಂಥ ಕಬ್ಬಿಣಾಂಶವು ರಕ್ತವನ್ನು ಶುದ್ಧೀಕರಿಸುವುದು ಮತ್ತು ಚರ್ಮಕ್ಕೂ ಒಳ್ಳೆಯದು. ಅದಲ್ಲದೆ ಆರೋಗ್ಯ ವೃದ್ಧಿಸಲು ನೇರಳೆ ಬೀಜ ಉಪಯೋಗಗಳು ಹತ್ತು ಹಲವಾರು. ನೇರಳೆ ಬೀಜಗಳನ್ನು ಒಣಗಿಸಿ ಮತ್ತು ಅದನ್ನು ಹುಡಿ ಮಾಡಿಕೊಂಡು ವಿವಿಧ ಆಯುರ್ವೇದ ಔಷಧಿಗಳಲ್ಲಿ ಬಳಕೆ ಮಾಡಲಾಗುತ್ತೆ. ಈ ಬೀಜದಲ್ಲಿರುವ ಹೈಪೋಗ್ಲೈಸೆಮಿಕ್ ಎನ್ನುವ ಗುಣವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ತಗ್ಗಿಸುವುದು. ಇದರಲ್ಲಿ ಜಾಂಬೋಲಿನ್ ಮತ್ತು ಜಾಂಬೋಸೈನ್ ಎನ್ನುವ ಅಂಶಗಳಿದ್ದು ದೇಹದಲ್ಲಿನ ಇನ್ಸುಲಿನ್ ಮಟ್ಟ ಹೆಚ್ಚಿಸಲು ನೆರವಾಗುತ್ತೆ ಮತ್ತು ರಕ್ತಕ್ಕೆ ಬಿಡುಗಡೆಯಾಗುವ ಸಕ್ಕರೆ ಪ್ರಮಾಣ ಕಡಿಮೆ ಮಾಡುವುದು. ನೇರಳೆ ಬೀಜದ ಸೇವನೆ ರಕ್ತದೊತ್ತಡ ಕಡಿಮೆ ಮಾಡುವುದು, ಕರುಳಿನಲ್ಲಿ ಕಾಣಿಸಿಕೊಳ್ಳುವಂಥ ಅಲ್ಸರ್ನ ಸಮಸ್ಯೆಯನ್ನು ನಿವಾರಣೆ ಮಾಡುವುದು, ಈಸ್ಟ್ ಸೋಂಕಿನಿಂದ ಉಂಟಾಗುವಂಥ ಜನೇಂದ್ರಿಯದ ಸೋಂಕಿಗೂ ಇದು ಪರಿಣಾಮಕಾರಿ, ಸೋಂಕಿನಿಂದಾಗುವಂತಹ ಬೇದಿಗೆ ಕೂಡ ಇದು ತುಂಬ ಪರಿಣಾಮಕಾರಿಯಾಗಿರುವುದು. ಖಾಲಿ ಹೊಟ್ಟೆಯಲ್ಲಿ ನೇರಳೆ ಬೀಜದ ಹುಡಿಯ ಸೇವನೆ ಮಾಡಬೇಕು. ಒಂದು ಲೋಟ ನೀರಿಗೆ ಒಂದು ಚಮಚ ನೇರಳೆ ಬೀಜದ ಹುಡಿ ಹಾಕಿಕೊಂಡು ಸರಿಯಾಗಿ ಕಲಸಿ ಇದನ್ನು ನಿಯಮಿತವಾಗಿ ಸೇವಿಸಿ ಆರೋಗ್ಯದಲ್ಲಿ ಅದ್ಭುತ ಪರಿಣಾಮ ಕಂಡುಕೊಳ್ಳಬಹುದು. ನೇರಳೆ ಹಣ್ಣಿನಿಂದ ನೇರಳೆ ಹಣ್ಣಿನ ಜಾಮ್, ನೇರಳೆ ಹಣ್ಣಿನ ಶರಬತ್ತು, ನೇರಳೆ ಹಣ್ಣಿನ ಐಸ್ ಕ್ರೀಮ್, ನೇರಳೆ ಹಣ್ಣಿನ ತಂಬುಳಿ, ನೇರಳೆ ಹಣ್ಣಿನ ಬರ್ಫಿ, ನೇರಳೆ ಹಣ್ಣಿನ ಪಾಕ ಕೂಡ ಮಾಡಬಹುದು. ರೈತ ಬಾಂಧವರೇ, ಕೆಲವು ಉಪಯುಕ್ತ ಮಾಹಿತಿಯನ್ನು ಕೇಳಿದ್ರಲ್ಲ, ಈಗ ಕೇಳೋಣ ಕೃಷಿ ಗೀತೆಗಳನ್ನು. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಬಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಸಾಕಷ್ಟು ಸೇರಿಸಬೇಕು, ಸಾರಜನಕ ಸಾಕಷ್ಟು ಸೇರಿಸಬೇಕು. ನೆಲವನ್ನು ಫಲವತ್ತು ಮಾಡಬೇಕು, ನೆಲವನ್ನು ಫಲವತ್ತು ಮಾಡಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಕನಸಲೇಬೇಕು ಯೂರಿಯಾ ಗೊಬ್ಬರ ನೀರಾಗ ಕನಸಲೇಬೇಕು, ಯೂರಿಯಾ ಗೊಬ್ಬರ ನೀರಾಗ ಕನಸಲೇಬೇಕು. ಮಲ್ಲಿಗೆ ಮ್ಯಾಗ ಚೆಲ್ಲಬೇಕು, ಮಲ್ಲಿಗೆ ಮ್ಯಾಗ ಚೆಲ್ಲಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಪೆಟ್ಟು ಬೀಳದ ಹಾಂಗ ಕಸುವಿರುವ ತಳಿಯಾಯಬೇಕು, ಪರಿಸರ ಕಪೆಟ್ಟು ಬೀಳದ ಹಾಂಗ ಕಸುವಿರುವ ತಳಿಯಾಯಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು

ಎರಡನೆಯಾದ 45 ದಿನಗಳ ಮೇಲೆ ಚಿವುಟಿದರೆ ತೊಗರಿಯ ಚಿಗುರ, ಚಿವುಟಿದರೆ ತೊಗರಿಯ ಚಿಗುರ, ಚಿವುಟಿದರೆ ತೊಗರಿಯ ಚಿಗುರ. ಹಿಡಿಯುವೆ ಕೈಯಲ್ಲಿ ಬೆಳ್ಳಿ ಗಿಂಡಿ, ಸುರಿಬುದು ನೋಟಿನ ಪೆಂಡಿ ಪೆಂಡಿ. ಹಿಡಿಯುವೆ ಕೈಯಲ್ಲಿ ಬೆಳ್ಳಿ ಗಿಂಡಿ, ಸುರಿಬುದು ನೋಟಿನ ಪೆಂಡಿ ಪೆಂಡಿ. ಮುಡಿದರೆ ಮಲ್ಲಿಗೆಯ ದಂಡಿ, ಸೆಳೆಬುದು ಘಮ ಘಮ ತುಂಬಿ ತುಂಬಿ. ಮುಡಿದರೆ ಮಲ್ಲಿಗೆಯ ದಂಡಿ, ಸೆಳೆಬುದು ಘಮ ಘಮ ತುಂಬಿ ತುಂಬಿ. ಬಿತ್ತನೆಯಾದ 45 ದಿನಗಳ ಮೇಲೆ ಚಿಬುಕಿದರೆ ತೊಗರಿಯ ಚಿಗುರ, ಬಿತ್ತನೆಯಾದ 45 ದಿನಗಳ ಮೇಲೆ ಚಿಬುಕಿದರೆ ತೊಗರಿಯ ಚಿಗುರ, ಚಿಬುಟಿದರೆ ತೊಗರಿಯ ಚಿಗುರ, ಚಿಬುಟಿದರೆ ತೊಗರಿಯ ಚಿಗುರ, ಚಿಬುಟಿದರೆ ತೊಗರಿಯ ಚಿಗುರ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ.